ಕೆಲವು ವಿದ್ವಾಂಸರು ಮಹಾಭಾರತದಲ್ಲಿ ಹೇಳಿರುವ ಮಾಹಿಷ್ಮತಿ ಅಶೋಕನ ಶಾಸನದಲ್ಲಿ ಉಲ್ಲೇಖಗೊಂಡಿರುವ ಮಹಿಷ ಮಂಡಲ, ಎರೆಮೆಯೂರು, ಮಹಿಷನಾಡು ಮುಂತಾದ ಹೆಸರುಗಳು ಇಂದಿನ ಮೈಸೂರಿಗೆ ಸಂಬಂಧಿಸಿದವುಗಳೆಂದು ಭಾವಿಸಿದಂತಿದೆ. ಮೈಸೂರು ಅರಸರ ಆಸ್ಥಾನ ಕವಿಗಳು ಮೈಸೂರನ್ನು ಮಹಿಷೂರು ಎಂದು ಕರೆದಿದ್ದಾರೆ. ಆದ್ದರಿಂದ ಮೈಸೂರು ಹೆಸರಿನ ಮೂಲದ ಬಗ್ಗೆ ಸ್ಥಳನಾಮ ಶೋಧಕರು ಹೆಚ್ಚಿನ ಬೆಳಕನ್ನು ಚೆಲ್ಲಬೇಕೇ ಅಥವಾ ಶಿಷ್ಟ ಪುರಾಣಗಳ ಆದಿಶಕ್ತಿಯೇ ಎಂಬುದು ಕೂಡ ನಿರ್ಧಾರವಾಗಬೇಕಾಗಿದೆ. ಮೈಸೂರಿನ ಮೂಲ ರೂಪ ಮಹಿಷನ ಊರು ಎಂದು ಭಾವಿಸಲಾಗಿದೆ. ಚಾಮುಂಡೇಶ್ವರಿಯು ಮಹಿಷಾಸುರನನ್ನು ಸಂಹರಿಸಿದ ಸ್ಥಳವೇ ಇದೆಂದು ಹೇಳಲು ಬೆಟ್ಟದಲ್ಲಿರುವ ಕೋಣನ ಬಂಡೆ, ಕೋಣನ ಕೊಟ್ಟಿಗೆ, ರಕ್ತದ ಕಲೆ ಮುಂತಾದ ಸ್ಥಳಗಳು ಜನಪದರ ನಂಬುಗೆಗೆ ಇಂಬು ಕೊಟ್ಟಿವೆ. ಅಲ್ಲದೆ ಬೆಟ್ಟದ ತಪ್ಪಲುಗಳಲ್ಲಿರುವ ದೇವಿಯ ಪಾದಕ್ಷೇತ್ರಗಳು ಜನಪದರ ಸಮರ್ಥನೆಗೆ ಆಧಾರಗಳಾಗಿವೆ. ಭುಜದಲ್ಲಿ ಶಸ್ತ್ರವಾದ ಇಳಿದು ಅವಳು ದಾಟಿ ಬರುತ್ತಾಳೆ ಮೈಸೂರಿಗೆ ತಾಯಿ ಚಂದನ. ಏ ಕಾಕವ ಒಡೆದ ಕೊಡೆಯನ್ನು ತಟ್ಟಿದ, ಏ ಸಾಗೆ ಬರುತ್ತಾಳೆ ಮೈಸೂರಿಗೆ ತಾಯಿ ಚಂದನ. ದೇವಿಯನ್ನು ಮಾತಂಗ ಕನ್ಯೆ, ಕದಂಬ ವನವಾಸಿನಿ, ಮರಕತ ಶ್ಯಾಮ, ಕಾಳಿ ಎಂದೆಲ್ಲ ಕರೆಯುವುದು ಅವಳು ಕಪ್ಪು ಬಣ್ಣದವಳು ಹಾಗೂ ಮಾತಂಗ ಕುಲದ ಕನ್ಯೆ ಎಂಬ ಅರ್ಥದಲ್ಲಿ ಪ್ರಯೋಗವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಚಾಮುಂಡಿ ಎಂಬ ಶಬ್ದ ಶ್ಯಾಮರುದ್ಧ ಎಂಬ ಶಬ್ದದಿಂದ ಬಂದುದೆಂದು ತರ್ಕಿಸಲಾಗಿದೆ. ವಯಸ್ಸಾದ ಕಪ್ಪು ಬಣ್ಣದ ಮುತ್ತೈದೆ ಎಂಬುದು ಇದರ ಅರ್ಥ. ಬಹುಶಃ ಇದು ದೇವಿಯ ದ್ರಾವಿಡ ಮೂಲವನ್ನು ಹೇಳುತ್ತಿರುವಂತಿದೆ. ಮೈಸೂರು ಬೆಟ್ಟದ ಮೇಲಿರುವ ಚಾಮುಂಡಿಯು ಮೂಲತಃ ಜೈನ ಯಕ್ಷಿಣಿ ಎಂದು, ಇದು ಗಂಗರ ಚಾವುಂಡರಾಯನಿಂದ ಪ್ರತಿಷ್ಠಾಪಿಸಲ್ಪಟ್ಟುದರಿಂದ ಚಾಮುಂಡಾ ಯಕ್ಷಿ ಎಂದು ಪ್ರಸಿದ್ಧವಾಗಿದ್ದು, ಜೈನ ಧರ್ಮವು ಕ್ಷೀಣಿಸಿದ ಮೇಲೆ ಅದು ಹಿಂದೂ ಪುರಾಣಗಳ ದೇವಿ ಚಾಮುಂಡೇಶ್ವರಿಯಾಯಿತೆಂಬುದು ಒಂದು ಊಹೆ. ರಾಜಾವಳಿ ಕಥೆಯ ದೇವಚಂದ್ರನು ಈ ವಿಗ್ರಹ ಜೈನ ಯಕ್ಷಿ ವಾಸಂತಿಕಾ ದೇವಿಯದೆಂದು ಹೇಳುತ್ತಾನೆ. ಚಾಮುಂಡಿಯ ತಂಗಿ ಎಂದು ಹೇಳಲಾಗುವ ಉತ್ತನಹಳ್ಳಿ ಉರಿಕಾತಿ ಕೂಡ ಜೈನ ಯಕ್ಷಿ ಜ್ವಾಲಾಮಾಲಿನಿ ಎಂಬುದಾಗಿ ತಿಳಿದುಬರುತ್ತದೆ. ಹೀಗೆ ಮೂಲದಲ್ಲಿ ಜೈನ ಯಕ್ಷಿಯರಾಗಿದ್ದ ಚಾಮುಂಡ ಹಾಗೂ ಜ್ವಾಲಾಮಾಲಿನಿಯರು ಜೈನ ಧರ್ಮ ನಶಿಸುತ್ತಾ ಬಂದ ಕಾಲಕ್ಕೆ ಶಾಕ್ತಪಂಥದ ಜನಪದ ದೇವತೆಗಳಾಗಿ ಪರಿವರ್ತನೆ ಹೊಂದಿದಂತೆ ಕಾಣುತ್ತದೆ. ಅನೇಕ ಜೈನ ಯಕ್ಷಿಯರ ವಿಗ್ರಹಗಳು ಜೈನ ಧರ್ಮದ ಅವನತಿಯ ಸಮಯದಲ್ಲಿ ಅವುಗಳು ಹಿಂದೂ ಪುರಾಣಗಳ ದೇವಿಯ ವಿಗ್ರಹಗಳಾಗಿ ಮಾರ್ಪಾಟಾಗಿವೆ. ಕಾಳಿ, ಮಹಾಕಾಳಿ, ಗೌರಿ, ಮಾನಸಿ, ಪದ್ಮಾವತಿ, ಕೂಷ್ಮಾಂಡಿನಿ, ಜ್ವಾಲಾಮಾಲಿನಿ, ಈ ಯಕ್ಷಿಯರ ಬಹಳಷ್ಟು ವಿಗ್ರಹಗಳು ಗ್ರಾಮ ದೇವತೆಗಳ ವಿಗ್ರಹಗಳಾಗಿ ರೂಪುಗೊಂಡಿವೆ. 21ನೆಯ ತೀರ್ಥಂಕರ ನೇಮಿನಾಥನ ಯಕ್ಷಿಯ ಹೆಸರು ಚಾಮುಂಡ. ಈ ಯಕ್ಷಿಯೇ ಚಾಮುಂಡೇಶ್ವರಿಯಾಗಿರುವ ಸಾಧ್ಯತೆಯನ್ನು ವಿದ್ವಾನ್ ಪಾ ನಾಗರಾಜಯ್ಯ ಅನುಮೋದಿಸಿದ್ದಾರೆ. ಜೈನ ಸಾಹಿತ್ಯದಲ್ಲಿ ಕಂಡುಬರುವ ಯಕ್ಷ ಯಕ್ಷಿಯರ ಬಗೆಗೆ ಆಳವಾದ ಸಂಶೋಧನೆ ನಡೆಸಿರುವ ಪ್ರೊಫೆಸರ್ ಹಂಪನಾ ಅವರು ತಮ್ಮ ಯಕ್ಷ ಯಕ್ಷಿಯರು ಗ್ರಂಥದಲ್ಲಿ ಇಂಥ ಬೆರಗಿನ ಸಂಗತಿಗಳನ್ನು ದೀರ್ಘವಾಗಿ ಪ್ರಸ್ತಾಪಿಸಿದ್ದಾರೆ. ನಿದರ್ಶನಕ್ಕಾಗಿ ದಕ್ಷಿಣ ಆರ್ಕಾಟ್ ಜಿಲ್ಲೆಯ ತಿರುಕೋವಿಲ್ ತಾಲೂಕಿನಲ್ಲಿರುವ ಚೋಳಪಾಂಡಿಪುರಂ ಎಂಬ ಗ್ರಾಮದ ಹತ್ತಿರವಿರುವ ಆಂಡಿಮಲೈ ಎಂಬ ಬೆಟ್ಟದಲ್ಲಿರುವ ಪದ್ಮಾವತಿ ಯಕ್ಷಿಯ ವಿಗ್ರಹವನ್ನು ಅಲ್ಲಿಯ ಜನರು ಕಾಳಿಯಮ್ಮ ಎಂದು ಕರೆದು ಪೂಜಿಸುತ್ತಿದ್ದಾರೆ. ಪದ್ಮಾವತಿ ಯಕ್ಷಿಯ ವಿಗ್ರಹದ ಆಕಾರ ಹಾಗೂ ಆಯುಧಗಳು ಹಿಂದೂ ಪುರಾಣಗಳ ಚಾಮುಂಡಿಯನ್ನೇ ಅನಾಮತ್ತಾಗಿ ಹೋಲುತ್ತವೆ. ಇಂಥ ಪವಾಡವನ್ನೇ ಮೈಸೂರಿನ ಬೆಟ್ಟದ ಚಾಮುಂಡಿ ವಿಷಯಕ್ಕೂ ಅನ್ವಯಿಸಿ ಹೇಳಲಾಗುತ್ತಿದೆ. ನಾನಾ ನಾನ ಸ್ವಾಮಿ ನಂಜುಂದು ಲಿಂಗೋ ನಂಜಾನ ಗೂಡು ಶಿವನೇ ನಂಜಾನ ಗೂಡು ಶಿವನೇ ಹೆಂಗುಮನ ಪಾತನ ಅದು ಒಂದು ಕೈಲಾಸವಂತೆ ಎರಡು ಚರಿಕೆ ಎಣ್ಣೆ ಒಳೆ ಬಲ ಚೊರಿಕೆ ಬಾರಿ ಗುಂದಲ ಸುತ್ತಾಲು ಕೈಲಾಸ ಸುತ್ತಲಿ ತುಂಬಲ ಗೇರಿ ಹಿಂಚರಿ ಚಾಮರಾಪುರ ಹಿಂಚರಿ ಗುಳ್ಳೂರು ತೋಟ ಶ್ರೀಕಂಠನ ದೇವಸ್ಥಾನ ಸುತ್ತ ಮೂಡಾಲ್ ಗುಡಿಯೋ ತಂದನ್ನ ತಾನ ತಂದನ್ನ ತಾನೋ ತಂದನು ತಂದೆ ನಾನ ತಂದನ್ನ ತಾನ ಸುತ್ತ ಮೂಡಾಲ್ ಗುಡಿಯೋ ತಂದನ್ನ ತಾನ ತಂದನ್ನ ತಾನೋ ತಂದನು ತಂದೆ ನಾನ ತಂದನ್ನ ತಾನ ಗಂಡು ಆರು ಸಾವಿರ ದಂಡ ಅರಸಿ ಸಂಹಾರ ಮಾಡಿ ಮೂರು ಸಾವಿರ ದಂಡ ಮುರಿದು ಮುಂಬಲ್ಲಿ ಕಟ್ಟಿ ಮೈಸಾಸುರ್ನ ಹಾಕೊಂಡು ಮೈಸೂರಿ ನೆಲಗೊಂಡ ತಂದನ್ನ ತಾನ ತಂದನ್ನ ತಾನು ತಂದನು ತಂದೆ ನಾನ ತಂದನ್ನ ತಾನ ಜಗದವಳು ಚಾಮುಂಡಮ್ಮ ಚಲಗಾತಿ ಚಾಮುಂಡಮ್ಮ ಹೌದು ಜಗಜ್ಜನನಿ ಆನಂತ್ಯವಳು ಆದಿಶಕ್ತಿ ಅವಳೆ ಪಾರ್ವತಿ ದುರ್ಗಿ ಹೌದೌದು ಜಗದಾಂಬೆ ಆಗಿರುವಂತ ಪಾರ್ವತಾ ದೇವಿ ಮುಡುಗೆ ಶಿರತ್ನಗಿರಿ ಮುಡುಕು ತೊರೆ ಮಾನಂದಿ ಕೈಲಾಸದಿಂದ ಹೌದೌದು ದೇವತಿ ದೇವಮಾನರುಗಳೆಲ್ಲ ಕುಂತು ಆರ್ ತಿಂಗಳನ್ನೇ ಆ ಮೂರ್ ತಿಂಗಳು ಕೂಟ ಕೂಡಿ ಮೈಸಾಸುರ ಸಂಹಾರ ಮಾಡೋದಕ್ಕೆ ಇನ್ಯಾರಿಂದು ಸಾಧ್ಯವಿಲ್ಲ ಅಂತೇಳಿ ಶಿವನ ಮಡದಿ ಪಾರ್ವತಾ ದೇವಿಗೆ ಪಟ್ಟ ಕಟ್ಟಿ ಕಳುಹಿಸಿದರಂತೆ ಪಟ್ಟವ ಕಟ್ಟಿ ಕಳುಹಿಸಿದಾಗ ಪಾರ್ವತಾದೇವಿ ಬೆಟ್ಟದ ಮೇಲೆ ಬಂದು ನಿಂತು ಗರ್ಜನೆ ಮಾಡಿದಳಂತೆ ಮೈಸಾಸುರನ ಯುದ್ಧ ಮಾಡಕ್ಕೆ ಕರೆದಳಂತೆ ಯುದ್ಧ ಮಾಡುವಾಗ ರಾಕ್ಷಸರು ಒಂದು ತೊಟ್ಟು ರಕ್ತ ಭೂಮಿಗೆ ಬಿದ್ರೆ ಮತ್ತೆ ಪುನಃ ಸಾವಿರ ಜನ ರಾಕ್ಷಸರು ಉದ್ಭವ ಆಯ್ತೇರವರಂತೆ ಆವಾಗ ಇವರ ಜೊತೆಯಲ್ಲಿ ಜಗಳ ಮಾಡಿ ಯುದ್ಧ ಮಾಡಿ ಸಾಕಾಗಿತ್ತಾಯಿ ತನ್ನ ಅಣಿಯಲು ಬಂದಂತ ಬೆವರಿನ ಹನಿಯ ತೆಗೆದು ಭೂಮಿ ಮೇಲೆ ಬಿಟ್ಟಾಗ ಆ ಬೆವರಲ್ಲೇ ಹುಟ್ಟಿದಳಂತೆ ತಾಯಿ ಜಗಜ್ಜನನಿ ಆ ತಾಯಿ ಬೆವರಿನ ಹನಿಯಲ್ಲಿ ಹುಟ್ಟಿದವಳೆ ಇವತ್ತು ಉತ್ತನಾಡಿ ಉರುಕಾತಿ ನೋಡವ್ವ ತಂಗಮ್ಮ ನನ್ನ ಬೆವರಿನಲ್ಲಿ ಹುಟ್ಟಿದವಳು ನೀನೇ ನನ್ನ ತಂಗಿ ನಾನೇ ನಿನ್ನ ಅಕ್ಕ ನನಗ್ ಬಂದ ಕಷ್ಟ ನಿನಗುಂಟು ನಿನಗ್ ಬಂದ ಕಷ್ಟ ನನಗುಂಟು ತಂಗಮ್ಮ ನನಗಾಗುವ ತೇರು ಜಾತ್ರೆ ತೆಪ್ಪದಲ್ಲಿ ನಿನಗೂ ಸಮ ತೇರು ತೆಪ್ಪನೆಲ್ಲ ಮಾಡಿಸ್ಕೊಡ್ತೀನಿ ಪಕ್ಕದಲ್ಲಿ ಕಾಣುವ ಕಿರುಗುಡ್ಡೆ ಮೇಲೆ ಉತ್ತನಳ್ಳಿ ಒಳಗೆ ಹೋಗಿ ನೀನು ನೆಲಗೊಂಡು ತಾಯಿ ಅಂತೇಳಿ ತಾಯಿ ಜಗಜ್ಜನನಿ ಆದಿಶಕ್ತಿ ಪಾರ್ವತಾದೇವಿ ಅಂದ್ರೆ ಚಂಡ ಮುಂಡ್ರನ ಕೊಂದು ಚಂಡಿ ಚಾಮುಂಡಿ ಆದವಳು ಆ ಚಾಮುಂಡಿ ದೇವಿ ತಾಯಿ ಉತ್ತನಳ್ಳಿ ಊರು ಕಾತಿಯನ್ನ ಬೆಟ್ಟದಲ್ಲಿ ತಗೊಂಡೋಗಿ ನೆಲೆ ಮಾಡಿ ಕುಳ್ಳಿಸಿದ್ಲಂತೆ ನಾನು ದೊಡ್ಡ ಬೆಟ್ಟದಲ್ಲಿ ನಾನಿರ್ತೀನಿ ನೀನು ಕಿರುಗುಡ್ಡೆ ಒಳಗೆ ನೀನಿರು ತಂಗಮ್ಮ ಅಂತೇಳಿ ಯಾವಾಗ ಇರಿಸಿದಳು ಆವತ್ತಿಂದ ತಾಯಿ ಬೆಟ್ಟದಲ್ಲಿ ನೆಲೆಯಾಗಿ ನಿಂತಿರೋಣ ಭಕ್ತರು ದಾರಕ್ಕೋಸ್ಕರವಾಗಿ ಯಾರು ನನ್ನನ್ನು ಸ್ಮರಣೆ ಮಾಡ್ತಾರೋ ಯಾರು ನನ್ನ ಪೂಜೆ ಮಾಡ್ತಾರೋ ಅಂತವರಿಗೆ ನಾನು ಒಲಿದು ಭಾಗ್ಯವನ್ನು ಕೊಡ್ತೀನಿ ಅಂತೇಳಿ ಜಗಜ್ಜನನಿ ಆದಂತ ಆದಿಶಕ್ತಿ ದುರ್ಗಿ ಆ ಚಂಡಿ ಚಾಮುಂಡಿ ಆ ಬೆಟ್ಟದ ಮೇಲೆ ನಿಂತಿರ್ತಕ್ಕಂತೇಳು ಒಂದು ದಿನ ತಾಯಿ ಆದು ಸ್ನಾನ ಮಾಡಿ ಆರು ಸ್ನಾನ ಮಾಡಿ ಇದು ಮಳೆಗಾಲ ಇದು ಮಳೆಗಾಲ ಸಂಪಿಗೆ ಹೂವ ತೆಗೆದು ಹಾಸಿಗೆ ಮಾಡಿಕೊಂಡು ಮಲ್ಲಿಗೆ ಹೂವ ತೆಗೆದು ಕಲದಿಂಬ ಮಾಡಿಕೊಂಡು ತಾಯಿ ತಾಯಮ್ಮ ಕಡ್ಕಲ್ಲು ಮಂಚದ ಮೇಲೆ ಆನಂದವಾಗಿ ಮಲಗವಳಂತೆ ತಂದನ್ನ ತಾನ ತಂದನ್ನ ತಾನು ತಂದನು ತಂದೆ ತಂದನ್ನ ತಾನ ಬೆಳೆದವಳು ಚಾಮುಂಡಮ್ಮ ಕ್ರಿಸ್ತ ಶಕ 1827 ಮುಮ್ಮಡಿ ಕೃಷ್ಣರಾಜ ಒಡೆಯರು ದೇಗುಲವನ್ನು ಜೀರ್ಣೋದ್ಧಾರ ಮಾಡಿದರು. ಅಲ್ಲದೆ ಈ ಅವಧಿಯಲ್ಲಿ ದೇವಿಯ ಉತ್ಸವಕ್ಕಾಗಿ ಸಿಂಹಾಸನ, ರಥ ಹಾಗೂ ಸಂಸ್ಕೃತ ಶ್ಲೋಕಗಳನ್ನು ಕೆತ್ತಿರುವ ನಕ್ಷತ್ರ ಮಾಲಿಕೆಯಂತಹ ಆಭರಣಗಳು ಚಾಮುಂಡಿಯನ್ನು ಅಲಂಕರಿಸಿದವು. ಅಷ್ಟು ಮಾತ್ರವಲ್ಲ, ಜನಪದ ಸಂಪ್ರದಾಯವನ್ನು ದೇಗುಲದಿಂದ ಹೊರದಬ್ಬಿ ವೈದಿಕ ಸಂಪ್ರದಾಯವನ್ನು ರೂಢಿಗೆ ತರಲಾಯಿತು. ಈ ರಕ್ತ ಬೀಜ ಸುರನ ಕೊಲ್ಲಕ್ಕ ನನ್ನಿಂದ ಆಗುತ್ತಾ ಇಲ್ಲ ಕಣಿಯವ್ವ ಅಂದಾಗ, ಅಕ್ಕ ಈ ಭೂಮಿಯೆಲ್ಲ ನನ್ನ ನಾಲಿಗೆನ ಚಾಚಿ ನಿಂತ್ಕೊಳ್ಳ ಅನ್ಲು. ಒಳ್ಳೇದಲ್ಲವ? ಒಳ್ಳೇದಾಯ್ತು. ಇಡೀ ಭೂಮಂಡಲಕ್ಕೆ ತನ್ನ ನಾಲಿಗೆನ ಚಾಚಿ ನಿಂತ್ಕೊಂಡ್ಲು. ಯಾರು? ಉರುಕಾತಿ. ಹೌದು, ಜ್ವಾಲಾಮುಖಿ. ಅವಳ ನಾಲ್ಗೆ ಮೇಲೆ ರಕ್ತ ಬೀಜಾಸುರನ ನಿಲ್ಲಿಸಿ ಒಬ್ಬೊಬ್ಬರನ್ನ ಒಬ್ಬೊಬ್ಬರಾಗಿ ಕೊಚ್ಚಿಕೊಂಡು ಹೋದ್ಲು ಚಾಮುಂಡೇಶ್ವರಿ. ಬಿದ್ದಂತ ರಕ್ತ ಒಂದು ತೊಟ್ಟು ಭೂಮಿಗೆ ಬೀಳದಂತೆ ಘಟ ಘಟ ಘಟನೆ ಕುಡ್ಕೊಂಡ್ಲು ಉತ್ತಳ್ಳಿ ಮಾರವ್ವ. ಹೌದಪ್ಪ. ಆಗ ಕಟ್ಟ ಕಡಿಯದಾಗೆ ಮೈಸಾಸುರ ಬಂದ, ತಾಯಿ ಚಾಮುಂಡಿ ಮೇಲೆ ಹಾರದ, ಕೋಣನ ವೇಷವನ್ನ ತಾಳಿ ಹಾರಿದ ಕೂಡಲೇ ಆ ಕೋಣನ ಕೆಳಗೆ ಕೆಡವಿ ತನ್ನ ತ್ರಿಶೂಲದಿಂದ ಎದೆಗೆ ಹೊಡೆದಳು. ಒಡೆದ ಕೂಡಲೇ ರಕ್ತ ಹಾಕಕ್ಕೆ ಕೆಳಗೆ ಬಿಳಿತಿರಬೇಕಾರ ಮೈಸಾಸುರಮ್ಮ ಆಹಾ ಹರಿಯದೇ ನಾ ಈ ಲೋಕದಲ್ಲಿ ಎಣ್ಣೆ ಮೇಲು ಅನ್ನುವುದನ್ನು ತಿಳಿಯದೆ ನಾನು ಕೇವಲ ಒಂದು ಹೆಣ್ಣಿನ ಮರಣ ಬರಲಿ ಎಂದೇ ನಾನು. ನನ್ನ ತಪ್ಪಾಯ್ತು ತಾಯಿ. ಈ ಜಗತ್ತಿಗೆ ಮೂಲ ಆದಿಶಕ್ತಿ ಇದ್ದಾಳೆ ಎನ್ನುವುದನ್ನು ಮರೆತು ಬಿಟ್ಟೆ ನಾನು. ಎಣ್ಣೆ ಸರ್ವಶಕ್ತಿ ಎನ್ನುವುದನ್ನು ಮರೆತು ಬಿಟ್ಟೆ ನಾನು. ಅಪರಾಧವನ್ನು ಮನ್ನಿಸು ಅವ್ವ, ಪ್ರಾಣ ಹೋಗ್ತಾ ಇದೆ, ನನಗೆ ಮೋಕ್ಷವನ್ನು ಕೊಡು ಎಂದ ಮೈಸಾಸುರ. ಅರಿಯದೆ ಮಾಡಿದ ತಪ್ಪಿಗೆ ಕ್ಷಮೆ ಉಂಟು ಮೈಸ, ಬಾ ಹಾಗಂತೇಳಿ ಅವನ ಒಂದು ಸುಂದರವಾದ ಹೂವನ್ನು ಮಾಡಿ ತನ್ನ ಬಲಗೈಲಿಟ್ಕೊಂಡ್ಲು ತಾಯಿ ಚಾಮುಂಡೇಶ್ವರಿ. ಸುಂದರವಾದ ಹೂವನ್ನು ಮಾಡಿ ಕೈಲಿಟ್ಕೊಂಡ್ಲು. ಸದಾ ಮಹಾವೀರ ನೀನು ನನ್ನ ಜೊತೆಯಲ್ಲಿರುವ ಅಂತೇಳಿ ಇಟ್ಕೊಂಡ್ಲು. ಇಲ್ಲಿ ರಾಕ್ಷಸರ ದಂಡು ನಾಶವಾಯಿತು. ಒಂಬತ್ತು ದಿನ ಆಗೋಯ್ತಲ್ಲಪ್ಪ ಇವರೆಲ್ಲ ನಾಶ ಮಾಡುವುದು. ಆಗ ಎಲ್ಲಾ ದೇವಾನು ದೇವತೆಗಳು ಕೈ ಮುಗಿದು ಅವರವರ ಲೋಕಕ್ಕೆ ಹೊರಟಿದ್ದಾರೆ. ಮೈಸಾಸುರ ಸೆರೆಯಿಂದ ಮುಕ್ತಿಯನ್ನು ಒಂದಾಯ್ತು. ಎಲ್ರೂ ಹೊರಟ್ರು ಅವರವರ ಲೋಕಕ್ಕೆ. ಇಲ್ಲಿ ಜ್ವಾಲಾಮುಖ ಕೇಳ್ತಾಳಕ್ಕ, ನನ್ನನ್ನು ಪಡೆದಿಯಲ್ಲ ನಾನೇ ಲೋಕಿ ನೆಲೆಸಬೇಕು ಅನ್ಲು. ಹೇಳಕ್ಕ ಅವ್ವ, ನನ್ನ ಕಷ್ಟ ಕಾಲದಲ್ಲಿ ಆದವಳು ನೀವು. ಹೌದು, ಉತ್ತನಹಳ್ಳಿ ಅಂತಿತ್ತು, ಅಲ್ಲೋಗಿ ನೀ ನೆಲೆಸು ಅಂದ್ರು. ಎಲ್ಲ ದೇವಾನು ದೇವತೆಗಳು ಅವರವರ ಲೋಕದಲ್ಲಿ ಹೋಗಿ ನೆಲೆಸಿದ್ರು. ಸರಿ ಸ್ವಾಮಿ. ಆಗ ಆ ಜ್ವಾಲಾಮುಖಿ ತ್ರಿಪುರ ಸುಂದರಿ ಕೇಳಲು ಚಾಮುಂಡೇಶ್ವರಿ, ಅಮ್ಮ ನನ್ನನ್ನು ಪಡೆದಿಯಲ್ಲ ನಾನೆಲ್ಲ ಹೋಗಿ ನೆಲೆಸಬೇಕು. ಆಗ ತಾಯಿ ಚಾಮುಂಡೇಶ್ವರಿ ಜ್ವಾಲಾಮುಖಿ ಉತ್ತರಳ್ಳಿ ಉರುಕಾತಿ ಹೇಳುತ್ತಿದ್ದಾರೆ. ಏನಂತ? ಅವ್ವ, ನನ್ನ ಯುದ್ಧ ಸಮಯದಲ್ಲಿ ಕಾಪಾಡದಂತ ಅವಳು ನೀನು. ಹೌದು, ನನ್ನ ಕಷ್ಟ ಸುಖಕ್ಕೆ ಬೇಕಾಯ್ತಿಯೇ, ನೀನು ನನ್ನ ಎದುರಿಗೆ ಇರಬೇಕು ಅಂತ ಹೇಳಿ ಮುಂದೆ ಉತ್ತನಹಳ್ಳಿ ಇತ್ತಲ್ಲ ಆ ಬೆಟ್ಟದ ಮೇಲೆ ನೆಲೆಗೊಳ್ಳು ಅಂತ ಹೇಳಿ ಅಪ್ಪಣೆ ಕೊಟ್ಟಳು. ಅದರಂತೆ ಆ ಜ್ವಾಲಾಮುಖಿ ತ್ರಿಪುರ ಸುಂದರಿ ಉತ್ತನಹಳ್ಳಿ ಮಾರವನಾಗಿ ನೆಲೆಸಿದ್ದಾಳೆ. ಆಗ ಉತ್ತರ ದೇಶದಿಂದ ಬಂದಿದ್ರಲ್ಲಪ್ಪ ಏಳು ಜನ ಅಕ್ಕ ತಂಗಿಯರು ಒಟ್ಟಾಗಿ. ಯಾರ್ಯಾರು ಅಂದರೆ, ಉರಿ ಮಸಣಮ್ಮ, ಸ್ವಾಸುಲಿ ವನ್ನಾದೇವಿ, ಮೂಗುರು ತಿಬ್ಬಾದೇವಿ, ಕನ್ನಂಬಾಡಿ ಕಾಳಿ, ಬನ್ನೂರಿ ಹಮಾದ್ರಿ, ದಂಡಿಗೆ ಮಿಗಿಲಾದ ದಂಡಿನ ಮಾರಿ ಒಂದೊಂದು ಗ್ರಾಮದಲ್ಲಿ ಹೋಗಿ ನೆಲೆಸಿಕೊಂಡಿದ್ದಾರೆ ಈ ನಾಡನ್ನ ಕಾಪಾಡೋದಕ್ಕೋಸ್ಕರವಾಗಿ. ಹೌದು ಸ್ವಾಮಿ. ಈ ಸುತ್ತೇಳು ನಾಡಿನ ಜನರ ಕಾಪಾಡೋದಕ್ಕೋಸ್ಕರವಾಗಿ ಏಳು ಜನ ಅಕ್ಕ ತಂಗಿಯರು ಒಂದೊಂದು ಕಡೆ ನೆಲೆಗೊಂಡಿದ್ದಾರೆ. ಹೌದು, ಇಲ್ಲಿ ಚಾಮುಂಡೇಶ್ವರಿ ಮೈಸಾಸುರನ್ನು ಕೊಂದು ಎಲ್ಲ ದೇವಾನು ದೇವತೆಗಳ ಸೆರೆ ಬಿಡಿಸಿ ಆಯ್ತಲ್ಲ. ವೈದಿಕ ವಿಧಿವಿಧಾನಗಳಿಂದ ದೇವಿಯನ್ನು ಅರ್ಚಿಸಲು ತಮಿಳುನಾಡಿನಿಂದ ಆಗಮ ಪೂಜಾ ವಿಧಿ ಪಂಡಿತರಾದ ಆಗಮಿಕರನ್ನು ಕರೆಸಿಕೊಳ್ಳಲಾಯಿತು. ಈ ಎಲ್ಲಾ ಬದಲಾವಣೆಗಳಿಗೆ ದಿವಾನ್ ಪೂರ್ಣಯ್ಯನವರ ಆದೇಶಗಳೇ ಪ್ರಮುಖ ಕಾರಣವೆಂದು ಹೇಳಲಾಗಿದೆ. ಈ ಅವಧಿಯಲ್ಲಿ ಸ್ಕಂಧ, ವರಾಹ, ಕಲ್ಕಿ, ಕಾಳಿಕಾ ಮುಂತಾದ ಪುರಾಣಗಳಿಂದ ದೇವಿ ಮಹಾತ್ಮೆಯನ್ನು ಹೇಳುವ ಸಹಸ್ರನಾಮ ಪಾಠಕ ಸಿಬ್ಬಂದಿ ಹುಟ್ಟಿಕೊಂಡಿತು. ಅಲ್ಲದೆ ಶಿಷ್ಟ ಪುರಾಣಗಳನ್ನು ಆಧರಿಸಿ ಬರೆದ ಚಾಮುಂಡೇಶ್ವರಿ ಮಹಾತ್ಮೆ ಎಂಬ ಹೊತ್ತಗೆಯು 1918 ಹೊತ್ತಿಗೆ ಪ್ರಕಟವಾಯಿತು. ಚಂದನ ತಂದೇ ನಾನಾ ಚಂದನ ತಾನಾ ಸ್ವಾಮಿ ನಂಜುಂಡು ಲಿಂಗು. ಚಂದನ ತಾನಾ ಚಂದನ ತಂದೇ ನಾನಾ

ಎನ್ನುವ ಪಾತ್ರಗಳೆಲ್ಲ ಕ್ಷೇತ್ರಗಳೇ ಹರಿತೀರ್ಥಗಳೇ ನಿನ್ನ ಮಡಿಲಲ್ಲಿ ಕೋಟಿ ಪೂಜೆಗಳೇ ನಿನ್ನ ನಾಮವೇ ಪುಣ್ಯದ ಮಂತ್ರ ಆತ್ಮರಿಗೆ ಪರಮಾತ್ಮರಿಗೆ ಮಾ ಕನ್ನಡ ಗಂಗೆ ನೀನೆ ಮಗೆ ನಾವು ಕಟ್ಟುವ ಅಣೆಕಟ್ಟು ನಿನ್ನ ಮನೆಗೆ ಹೊಸಿಲಮ್ಮ ನೀನು ನಿಂತಿರೋ ಒಳಗುಟ್ಟು ತವರ ಮೇಲಿನ ಒಲವಮ್ಮ ಕರುನಾಡಿನ